ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15 ಅದೇ ಗುಣಮಟ್ಟ ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15 15 15 ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ ಶಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಮುಂಗಾರು ಹಂಗಾಮಿಗೆ ಭತ್ತದ ಕೃಷಿಯಲ್ಲಿ ಆಧುನಿಕ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತು ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ಶಾಸ್ತ್ರದ ವಿಜ್ಞಾನಿಗಳಾದ ಡಾಕ್ಟರ್ ಶ್ಯಾಮರಾಜ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಪ್ರಸಾರವಾಗಲಿದೆ. ರೈತ ಬಾಂಧವರೇ, ಇಂದು ಮುಂಗಾರು ಹಂಗಾಮಿಗೆ ಭತ್ತದ ಕೃಷಿಯಲ್ಲಿ ಆಧುನಿಕ ಬೇಸಾಯ ತಾಂತ್ರಿಕತೆಗಳು ಈ ಕುರಿತು ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ಶಾಸ್ತ್ರಜ್ಞರಾಗಿರುವಂಥ ಡಾಕ್ಟರ್ ಶ್ಯಾಮರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಈ ಬಗ್ಗೆ ಅವರ ಹತ್ರ ಮಾತಾಡ್ತಾ ಒಂದಿಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಬಹಳ ಮುಖ್ಯವಾಗಿ ಈಗ ಮುಂಗಾರು ಹಂಗಾಮಿನಲ್ಲಿ ಭತ್ತದ ಕೃಷಿ ಮಾಡೋದು ಹೇಗೆ ಮತ್ತು ತಯಾರಿ ಮಾಡ್ಕೊಳ್ಳೋದು ಹೇಗೆ? ಮುಂಗಾರು ಅಂದ ತಕ್ಷಣನೇ ನಮಗೆ ಬೇರೆ ಬೇರೆ ಒಂದು ಇದರಲ್ಲಿ ಅಂದರೆ ಒಂದು ಮಳೆ ಆಶ್ರಯದಲ್ಲಿನೂ ಭತ್ತ ಬೆಳೀತಾರೆ ಕೆಲವೊಂದು ಭಾಗದಲ್ಲಿ, ಆಮೇಲೆ ಅರೆ ನೀರಾವರಿಯಲ್ಲಿ ಭತ್ತ ಬೆಳೀತಾರೆ, ಆಮೇಲೆ ಕಾಲುವೆ ನೀರಲ್ಲೂ ಭತ್ತ ಬೆಳೀತಾರೆ. ಸೊ ಹಾಗಾಗಿ ಮಳೆ ಯಾವಾಗ ಅವಗುಣಕ್ಕೆ ಮಳೆ ಸ್ಟಾರ್ಟ್ ಆದ ಕೆಲವೊಂದು ಭಾಗದಲ್ಲಿ ನಮ್ಮ ಭಾಗದಲ್ಲಿ ಒಂದು ಸ್ವಲ್ಪ ಮೇ ಪೂರ್ವ ಮುಂಗಾರು ಅಂತ ಹೇಳ್ತೀವಿ, ಪೂರ್ವ ಮುಂಗಾರದಲ್ಲಿನೇ ಮಳೆ ಬರೋದ್ರಿಂದ ಅದು ಒಂದು ಸ್ವಲ್ಪ ಅನುಕೂಲಕರ ನಮಗೆ ಬೇರೆ ಬೇರೆ ಬೆಳೆಗಳಿಗೆ. ಮಳೆ ಆಶ್ರಯದಲ್ಲಿ ಕೆಲವೊಂದು ಅಲ್ಪಾವಧಿ ಬೆಳೆಗಳನ್ನ ಬೆಳ್ಕೋಬೋದು, ಬೇರೆ ಥರದ್ದೆಲ್ಲ ಒಂದು ವ್ಯವಸ್ಥೆಯಲ್ಲಿ ಬೆಳ್ಕೋಬೋದು. ಅಲ್ಪಾವಧಿ ಬೆಳೆಗಳು ಅಂತಂದಪ್ಪ ಅಂದರೆ ದ್ವಿದಳ ಧಾನ್ಯಗಳು ಅಂತ ಹೇಳ್ತೀವಿ. ಕೆಲವೊಂದು ಬೆಳೆಗಳು ಈಗೆಲ್ಲ ತಂಬಾಕು, ಬೇರೆ ಬೇರೆ ಹತ್ತಿ ಇದೆಲ್ಲ ಈ ಮೈಸೂರು ಭಾಗದಲ್ಲಿ ಮಳೆ ಆಶ್ರಯಿತ ಬೆಳೆಗಳಾಗಿರೋದ್ರಿಂದ ಅವರು ಮುಂಚಿತವಾಗಿಯೇ ಬಿತ್ತನೆ ಮಾಡ್ಕೊಂತಾರೆ. ಈ ನಾವು ಭತ್ತ ಅಂತ ಬಂದಾಗ ಭತ್ತಕ್ಕೆ ನಾವು ಇಲ್ಲಿ ಆಲ್ಮೋಸ್ಟ್ ಬಹುಪಾಲು ಪ್ರದೇಶ ಇರೋದು ನೀರಾವರಿ, ಪೂರ್ಣ ನೀರಾವರಿ, ಕಾಲುವೆ ನೀರನ್ನೇ ನಂಬಿಬಿಟ್ಟು ಬೆಳೆಯುವಂಥ ಒಂದು ಇದಿದೆ ನಮ್ಮ ಒಂದು ಮೈಸೂರು ಭಾಗದಲ್ಲಿ. ಅಂದರೆ ಅರೆ ನೀರಾವರಿ ಅಂದರೆ ಬೋರ್ವೆಲ್ನಿಂದ ನೀರನ್ನ ಆಯಿಸ್ಕೊಂಡು ಬೆಳೆಯುವಂಥದ್ದು. ಸೊ ಅದರ ಪ್ರಮಾಣ ತುಂಬ ಕಡಿಮೆ ಇದೆ, ಒಂದು 2-3% ಇರ್ಬೋದು. ಮೈಸೂರು ಜಿಲ್ಲೆಯಲ್ಲಿ ಈಗ ನಮ್ಮ ಒಂದು ಭತ್ತದ ಒಂದು ಕ್ಷೇತ್ರವನ್ನು ನೋಡಿದಾಗ 123,640 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ನಾಟಿ ಮಾಡಿ ಬೆಳೀತಾ ಇದ್ದಾರೆ. ಸೊ ಇದು ಪ್ರತಿ ವರ್ಷದಿಂದನೂ ಇದು ಕಡಿಮೆ ಆಗ್ತಾ ಬರ್ತಾ ಇದೆ. ಇದು ನಾನು ಡೇಟಾ ಹೇಳ್ತಾ ಇರೋದು ಒಂದು ಅವರೇಜ್ ಡೇಟಾ ಹೇಳ್ತಾ ಇದ್ದೀನಿ, ಬಟ್ ನಾವು ರೀಸೆಂಟ್ 2022 ತಗೊಂಡಾಗ ಇದು ಕ್ಷೇತ್ರವಾರು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಈಗ ಆಲ್ರೆಡಿ ನಾವು ನೋಡಿದಂಗೆ 105,000 ಹೆಕ್ಟೇರ್ ಅಂತ ಹೇಳ್ಬಿಟ್ಟು ಇಲಾಖೆಯಿಂದ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇದು ಎಲ್ಲೋ ಬದಲಾವಣೆ ಆಗ್ತಾ ಇದೆ ಏನೋ ಅಂತ ನಾವು ಗಮನಿಸ್ತಾ ಇದ್ದೀವಿ. ಏನೋ ಈ ಕ್ಷೇತ್ರ ಕಬ್ಬು ಬೆಳೆಯೋದಕ್ಕೋಸ್ಕರ ಜನ ಭತ್ತ ಬಿಟ್ಟು ಕಬ್ಬಿಗೆ ಬರ್ತಾ ಇದ್ದಾರಾ, ವಾಣಿಜ್ಯ ಬೆಳೆಗಳಿಗೆ ಹೋಗ್ತಾ ಇದ್ದಾರಾ, ಅಥವಾ ಇನ್ನೇನಾದರೂ ಚೌಳು ಮಣ್ಣಾಗಿ ಮಣ್ಣಿನ ಸಮಸ್ಯೆಯಿಂದ ಚೌಳು ಮಣ್ಣಾಗಿ ಇಳುವರಿ ಕುಂಠಿತವಾಗ್ತಾ ಇದೆ. ನಾವು ಇಳುವರಿ ಹೆಚ್ಚಿಸ್ಬೇಕು ಅಂತೇಳಿ ನಾವು ಭತ್ತದಲ್ಲಿ ಏನು ಸುಧಾರ ಕ್ರಮಗಳನ್ನ ಅನುಸರಿಸ್ಬೇಕು ಅಂತ ಹೇಳ್ತಾ ಇದ್ದೀವಿ, ಆದರೂ ಅದು ಎಲ್ಲೋ ಒಂದು ರೀತಿಯಲ್ಲೇ ಆಗ್ತಾ ಇಲ್ಲ. ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ, ಅದನ್ನು ನಾವು ಮುಂದೆ ಚರ್ಚೆ ಮಾಡೋಣ. ಅದಕ್ಕೋಸ್ಕರ ಮಣ್ಣು ಒಂದು ಚೌಳಾಗ್ತಾ ಇರೋದು, ಕ್ಷಾರ ಮಣ್ಣು ಆಗ್ತಾ ಇರೋದ್ರಿಂದಾಗಿ ಎಲ್ಲೋ ಒಂದು ಅವರಿಗೆ ಬೇಸತ್ತು ರೈತರು ಭತ್ತದಿಂದ ವಿಮುಖರಾಗ್ತಾ ಇದ್ದಾರೆ ಅಂತ. ಇಳುವರಿ ಕುಸಿತ ಒಂದು, ಮತ್ತು ಪ್ರೊಡಕ್ಷನ್ ಕಾಸ್ಟ್ ಅಂತ ಹೇಳ್ತೀವಿ, ಅಂದರೆ ಅದಕ್ಕೆ ಭತ್ತ ಬೆಳೆಯೋದಕ್ಕೆ ಖರ್ಚಾಗೋದು ಜಾಸ್ತಿ ಆಗ್ತಾ ಇದೆ. ಅದು ತುಂಬ ಇದು ಆಳುಗಳ ಮೇಲೆ, ತುಂಬ ನಾಟಿ ಆಳುಗಳು ಇರ್ಬೋದು, ಕೂಲಿ ಕಾರ್ಮಿಕರ ಮೇಲೆ ಹೆಚ್ಚಾಗಿ ನಂಬ್ಕೊಂಡು ಬೆಳೆಯುವಂಥ ಬೆಳೆ ಆಗಿರೋದ್ರಿಂದ. ಸೊ ಇಲ್ಲಿ ನಾಟಿ ಆಳುಗಳ ಕೊರತೆ ಉಂಟಾಗಿ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗಿ ಅದ್ರದ್ದು ಬೆಲೆಯೂ ಜಾಸ್ತಿ ಆಗ್ತದೆ. ನಾಟಿ ಆಳುಗಳು ಅವರಿಗೆ ಕೊಡುವಂಥ ಕೂಲಿ ಬೆಲೆಯಲ್ಲೂ ಜಾಸ್ತಿ ಆಗ್ತದೆ. ಆಮೇಲೆ ರಸಗೊಬ್ಬರಗಳ ಬೆಲೆಯೂ ಇತ್ತೀಚೆಗೆ ನಾವು ಕಂಡಿದ್ದೀರಿ, ಎಲ್ಲನೂ ಜಾಸ್ತಿ ಆಗ್ತಾ ಇದೆ. ಮತ್ತು ಕಳೆ ನಿರ್ವಹಣೆ ಅದರದ್ದೆಲ್ಲ ವ್ಯವಸಾಯದ ಒಂದು ಖರ್ಚು ತಗೊಂಡಾಗ ಭತ್ತದಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಅಂದಾಜಲ್ಲಿ ಒಂದು 22,000-23,000 ಒಂದು ಪ್ರತಿ ಎಕರೆಗೆ ಖರ್ಚಾಗ್ತಾಯಿದೆ ಅಂತೇಳ್ಬಿಟ್ಟು ಮನವರಿಕೆ ಆಗ್ತಾಯಿದೆ. ಸೊ ಹಾಗಾಗಿ ರೈತರು ಇಳುವರಿ ಕಡಿಮೆ ಆಗ್ತಾಯಿದೆ ಒಂದು ಹಂತದಲ್ಲಿ. ಆಮೇಲೆ ಪ್ರೊಡಕ್ಷನ್ ಕಾಸ್ಟ್ ಅಂತೀವಿ, ಖರ್ಚು ಜಾಸ್ತಿ ಆಗ್ತದೆ, ಬೇಸಾಯದ ಖರ್ಚು ಅಂತೀವಲ್ಲ ಅದು ಜಾಸ್ತಿ ಆಗ್ತಾಯಿದೆ. ಇದರಿಂದಾಗಿ ಅದರಿಂದ ವಿಮುಖ ಹೊಂದಿಬಿಟ್ಟು ರೈತರು ಭತ್ತದಿಂದ ಬೇರೆ ಕಡೆ ಶಿಫ್ಟ್ ಆಗ್ತಾಯಿದ್ದಾರೆ ಅನ್ನೋ ಒಂದು ಮನವರಿಕೆ ಆಗ್ತಾಯಿದೆ ಅಂತ ನಾವು ವಿಶ್ಲೇಷಣೆ ಮಾಡ್ತಾಯಿದ್ದೀವಿ. ಅದರಿಂದ ಇದು ನೋಡಿದಾಗ ಮುಂಗಾರಿಗೆ ಭತ್ತ ನಾವು ಬೆಳಿಬೇಕಾದ್ನಪ್ಪ ಅಂದರೆ ರೈತರು ಹಲವಾರು ಸುಧಾರಣಾ ಕ್ರಮಗಳು ತಾಂತ್ರಿಕತೆಗಳನ್ನ ಅಳವಡಿಸ್ಕೊಂಡ್ರೆ ಹೆಚ್ಚಿನ ಒಂದು ಉತ್ಪಾದನೆ ತಗೊಳೋಕ್ಕೆ ಸಾಧ್ಯತೆ ಇದೆ. ಸೊ ಅದ್ರ ಬಗ್ಗೆ ನಾವು ಕುರಿತು ಹೇಳಬೇಕಾದ್ರೆ ಪ್ರಮುಖವಾಗಿ ನಾವು ಭತ್ತನ ನಾನು ಹೇಳಿದೆ ಮೊದಲೇ ಮಳೆ ಆಶ್ರಯದಲ್ಲೂ ಬೆಳೀತಾರೆ, ಅರೆ ನೀರಾವರಿಯಲ್ಲೂ ಬೆಳೀತಾರೆ, ನೀರಾವರಿಯಲ್ಲಿ ಕಾಲುವೆ ನೀರಲ್ಲೂ ಬೆಳೀತಾರೆ. ಕಾಲುವೆ ನೀರಲ್ಲಿ ನಾವು ಭತ್ತ ಬೆಳಿಬೇಕಾದನಪ್ಪ ಅಂದರೆ ನೀರಿನ ನಿರ್ವಹಣೆ ಮಣ್ಣಿನ ನಿರ್ವಹಣೆ ತುಂಬ ಅಗತ್ಯವಾಗಿರ್ತದೆ. ಯಾಕಂದರೆ ಅಲ್ಲಿ ಅರೆ ನೀರಾವರಿ ಪದ್ಧತಿಯಲ್ಲಿ ಬಿಟ್ಟು ಬಿಟ್ಟು ನೀರನ್ನ ಹಾಯಿಸ್ತಾರೆ, ಅಲ್ಲಿ ತುಂಬ ಮಣ್ಣಿನ ಒಂದು ಇದಾಗಲ್ಲ, ಅಂದರೆ ಮಣ್ಣು ಮಣ್ಣಿಂದ ಕೆಳಗಡೆ ಇರತಕ್ಕಂಥ ಉಪ್ಪಿನಂಶ ಮೇಲೆ ಬರೋಕ್ಕೆ ತುಂಬ ಕಡಿಮೆ ಇರುತ್ತೆ. ಯಾಕಂದರೆ ಅಲ್ಲಿ ಸ್ಟ್ಯಾಂಡಿಂಗ್ ವಾಟರ್ ಇರಲ್ಲ, ನೀರನ್ನ ನಿಲ್ಸಲ್ಲ ಬೋರ್ವೆಲ್ ನೀರಲ್ಲಿ ಇದು ಮಾಡಿದಾಗ. ಈ ಕಾವಲಿ ನೀರು ಅಂತೀವಲ್ಲ ತುಂಬ ಇದ್ರದ್ದು ಅನ್ಕಂಟ್ರೋಲ್ಡ್ ವಾಟರ್ ಅಂತೀವಿ ಇದಕ್ಕೆ. ಅಂದರೆ ನೀರನ್ನ ನಾವು ನೀರಾವರಿ ಪದ್ಧತಿಯಲ್ಲಿ ಸುಮ್ಮನೆ ಹಾಯಿಸ್ತಾ ಇರೋದು ನೀರನ್ನ, ಸದಾ ನೀರನ್ನ ನಿಲ್ಲಿಸಿದಾಗ ಕೆಳಗಿರ್ತಕ್ಕಂಥ ಲವಣಾಂಶ ಎಲ್ಲ ಮಣ್ಣಿನ ಮೇಲಿನ ಪದರಿಗೆ ಬರುತ್ತದೆ. ಆಮೇಲೆ ಆ ಬೆಳೆನೂ ನೀರಿನಲ್ಲಿ ತುಂಬ ಇದ್ದಾಗ ಏನಾಗುತ್ತೆ, ಆ ಬೆಳೆಗೆ ಉಸಿರಾಡೋಕ್ಕಾಗಲಾರ್ದೆ ಎಷ್ಟೋ ಬೇರೆ ಅದು ರೋಗ ರುಜಿನಕ್ಕೆ ತುತ್ತಾಗುವಂಥ ಚಾನ್ಸಸ್ ಇರ್ತದೆ. ಅದರ ಬೆಳವಣಿಗೆ, ಬೇರಿನ ಬೆಳವಣಿಗೆ, ಕಾಂಡಗಳ ಬೆಳವಣಿಗೆ, ತೆಂಡೆಗಳು ಸರಿಯಾಗಿ ಬರದೇ ಇಳುವರಿ ಕುಂಠಿತವಾಗ್ತದೆ. ಆಮೇಲೆ ಮುಂದೊಂದು ದಿನ ಇದೇ ಮಣ್ಣು ಉಪ್ಪು ಜಾಸ್ತಿ ಆಗ್ತಾ ಆಗ್ತಾ ಮೇಲ್ಪದರ ಮಣ್ಣಿನ ಮೇಲ್ಪದರಲ್ಲಿ ಇದೇ ಮಣ್ಣು ಕ್ಷಾರ ಮತ್ತು ಚೌಳು ಮಣ್ಣಾಗುತ್ತೆ. ಸೊ ಹಾಗಾಗಿ ನಮ್ಮ ರೈತರು ಮಣ್ಣಿನ ಒಂದು ನಿರ್ವಹಣೆ, ನೀರಿನ ನಿರ್ವಹಣೆ ತುಂಬ ಅಗತ್ಯವಾಗಿ ಮಾಡಬೇಕಾಗ್ತದೆ ಈ ಒಂದು ಮಣ್ಣಲ್ಲಿ. ಆಮೇಲೆ ಈ ಮಳೆ ಆಶ್ರಯದಲ್ಲಾದ್ರೂ ನೇರವಾಗಿ ಬಿತ್ತನೆ ಮಾಡ್ತಾರೆ, ಅಲ್ಲಿ ಕಳೆಗಳು ತುಂಬ ಮಳೆ ಆಶ್ರಯದಲ್ಲಿ ಮಳೆ ನೀರಷ್ಟೇ ಒಂದು ಆದಾಯ ಇರ್ತದೆ, ಅಲ್ಲೇನಷ್ಟು ಸಮಸ್ಯೆ ಆಗಲಿಕ್ಕಿಲ್ಲ. ಬಟ್ ನಾವು ಎಲ್ಲೇ ನೋಡಲಿ, ಈಗ ನಾವು ತುಂಗಭದ್ರದ್ದು ಜಲಾಶಯದಲ್ಲಿ ನೋಡಿದಾಗೂ ಆ ಒಂದು ರಾಯಚೂರು ಬಳ್ಳಾರಿ ಆ ಭಾಗದಲ್ಲಿ ಆಲ್ರೆಡಿ ಮಣ್ಣೆಲ್ಲ ಕ್ಷಾರ ಮತ್ತು ಚೌಳು ಮಣ್ಣಾಗ್ತಾ ಇದೆ, ಅದರದ್ದು ರಿಪೋರ್ಟು ಬರ್ತಾ ಇದೆ. ಸೊ ಇದು ಯಾಕೆ ಅಂತಂದರೆ ನೀರನ್ನು ಮಣ್ಣಿನ ನಿರ್ವಹಣೆ ಸರಿಯಾಗಿ ಮಾಡದೇ ಇರೋ ಕಾರಣದಿಂದಾಗಿ. ಸೊ ಅದ್ರ ಕುರಿತಾಗಿ ನಮ್ಮ ರೈತ ಬಾಂಧವರು ಹೆಚ್ಚು ಒಂದು ಆಸಕ್ತಿಯನ್ನು ವಹಿಸ್ಕೋಬೇಕು. ಇದರದ್ದು ಮಣ್ಣಿನ ಮತ್ತು ನೀರಿನ ನಿರ್ವಹಣೆ ಸರಿಯಾಗಿ ಮಾಡಿದ್ದಾಯಿತು ಅಂತಂದರೆ ಈ ಒಂದು ನಾವು ಬೆಳೆಯನ್ನು ಸುಧಾರಿತ ಪದ್ಧತಿಯಲ್ಲಿ ಬೆಳೆ ಬೆಳೆದಿದ್ದಾಯ್ತಂದ್ರೆ ಉತ್ಪಾದನೆಯನ್ನು ಜಾಸ್ತಿ ಮಾಡ್ಕೊಳ್ಳೋಕೆ ಸಾಧ್ಯತೆಗಳು ಇದ್ದಾವೆ. ಈಗ ಬಹಳ ಮುಖ್ಯವಾಗಿ ಬೇಕಾಗಿರೋಂಥದ್ದು ಬೇಸಿಕ್ ಅಂತ ಹೇಳಿದ್ರೆ ಯಾವುದೇ ಬೆಳೆ ಬೆಳೆಯೋದಕ್ಕೆ ಮಣ್ಣು. ಹೌದು ಸರ್. ಮತ್ತು ಅದರ ನಿರ್ವಹಣೆ ಕೂಡ ಬಹಳ ಅಗತ್ಯವಾಗಿರುತ್ತದೆ. ಈ ಭತ್ತದ ಕೃಷಿಯಲ್ಲಿ ಮಣ್ಣಿನ ನಿರ್ವಹಣೆ ಹೇಗೆ ಮಾಡ್ಬೋದು? ಮೊದಲಿಗೆ ನಾವು ಭತ್ತನ ನಾವು ಬೆಳಿತೀವಿ ಅಂತ ಆದರೆ ಸರ್, ಫಸ್ಟು ಒಂದು ಮಣ್ಣಿನ ಒಂದು ಮಾದರಿಯನ್ನು ತೆಗೆಸ್ಕೋಬೇಕು. ಒಂದು 6-8 ಕಡೆ ಜಿಗ್ಜಾಗ್ ಮ್ಯಾನರಲ್ಲಿ ಒಂದೇ ಥರ ಮಣ್ಣಿರುವಂಥ ಪ್ರದೇಶದಲ್ಲಿನೇ ಒಂದು 6 ಮಾಡಿಸ್ಬೇಕು. ಪರೀಕ್ಷೆ ಮಾಡಿಸ್ಬೇಕು ಅಂದರೆ ಮಣ್ಣಿನ ಮಾದರಿ ಅಂತ ಸಾಯಿಲ್ ಸ್ಯಾಂಪ್ಲಿಂಗ್ ಮಾಡಬೇಕು. ಸೊ ಅದನ್ನು ಒಂದು 6-8 ಭಾಗದಲ್ಲಿ 1.5 ಆಳದಲ್ಲಿ ಒಂದು ಪ್ರತಿಯೊಂದು ಸ್ಪಾಟಲ್ಲಿ ತೆಗೆದುಬಿಟ್ಟು ಅದನ್ನು ನಾವು ಮಿಕ್ಸ್ ಮಾಡಬೇಕು. ರಿಪ್ರೆಸೆಂಟೇಟಿವ್ ಶ್ಯಾಂಪಲ್ ಆಫ್ ದ ಟೋಟಲ್ ಏರಿಯಾ ಅಂತ ಹೇಳ್ತೀವಿ, ಆ ಒಂದು ಭೂಮಿಯ ಒಂದು ರಿಪ್ರೆಸೆಂಟೇಟಿವ್ ಶ್ಯಾಂಪಲ್ ಅಂತ ಮಾಡಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು 1/4 ಕೆಜಿ ಒಂದೊಂದು ಸ್ಪಾಟಿಂದ ತಗೊಂಡ್ರೆ ಒಂದು 4-5 ಕೆಜಿ ಆಗುತ್ತೆ. ಆ ಮಣ್ಣನ್ನು ಮಿಕ್ಸ್ ಮಾಡಿ ಅದರಲ್ಲಿ ಒಂದು 100 ಗ್ರಾಮ್ ಮಣ್ಣನ್ನು ತೆಗೆದಿಟ್ಕೊಂಡು ಮಣ್ಣಿನ ಪರೀಕ್ಷೆ ಕೊಟ್ಟಿದ್ದಾಯ್ತಂದರೆ ರೈತರು ನಿಮ್ಮ ಮಣ್ಣಲ್ಲಿ ಏನಿದೆ, ಮಣ್ಣು ಯಾವ ಥರ ಇದೆ ಅಂತ ಅನ್ನೋದ್ರದ್ದು ಒಂದು ಮಣ್ಣಿನ ಒಂದು ಆರೋಗ್ಯ ಪತ್ರನೂ ಅಂತಾರೆ ಅದಕ್ಕೆ. ಮಣ್ಣಿನ ಒಂದು ಮಣ್ಣಿನ ಗುಣಲಕ್ಷಣಗಳು ಏನಿದೆ, ಭೌತಿಕ ಗುಣಲಕ್ಷಣ ಏನಿದೆ, ಅದರದ್ದು ರಾಸಾಯನಿಕ ಗುಣಲಕ್ಷಣ ಏನಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಆ ಮಣ್ಣು ಮಣ್ಣಿನಲ್ಲಿ ರಸಸಾರ ಯಾವ ಥರ ಇದೆ ಅಂದರೆ pH ಅಂತೀವಿ, ಆ ರಸಸಾರ ಜಾಸ್ತಿ ಇದೆಯಾ, ಮಣ್ಣಿನ ರಸಸಾರ ಯಾವಾಗಲೂ 6.5-7 ಇತ್ತಂದಪ್ಪ ಅಂದರೆ ಉತ್ತಮವಾದ ಮಣ್ಣು ಅಂತೀವಿ. ಯಾಕಂದರೆ ಆ ಮಣ್ಣಿನಲ್ಲಿ ನೀವು ಯಾವುದೇ ಒಂದು ರಸಗೊಬ್ಬರ ಕೊಟ್ಟರು, ಸಾವಯವ ಗೊಬ್ಬರ ಕೊಟ್ಟರು ಅದು ಗಿಡಕ್ಕೆ ಪೋಷಕಾಂಶ ಒದಗಿಸಲು ಆ ಒಂದು ರಸಸಾರ ಸಹಾಯ ಮಾಡುತ್ತೆ. ರಸಸಾರ ಹೆಚ್ಚಾದಾಗ ಆಲ್ಮೋಸ್ಟ್ ಒಂದು 70-80% ಯಾವುದೇ ಪೋಷಕಾಂಶಗಳು ಬೆಳೆಗಳಿಗೆ ಅಲಭ್ಯತೆ ಉಂಟಾಗುತ್ತೆ. ಹಾಗಾಗಿ ಆ ಮಣ್ಣಿನ ರಸಸಾರ ಹೇಗಿದೆ ಅಂತ ಒಂದು ಬೇರೆ ಟೆಸ್ಟ್ ಆಗುತ್ತೆ ಅದರಲ್ಲಿ. ಆಮೇಲೆ ಲವಣಾಂಶ ಅಂತ ಹೇಳ್ತೀವಿ, EC ಅಂತ ಹೇಳ್ತೀವಿ. ಲವಣಾಂಶ ಅಂದರೆ ಉಪ್ಪಿನಾಂಶ ಯಾವ ಥರ ಇದೆ, ಸಾಲ್ಟ್ ಕಂಟೆಂಟ್ ಅಂದರೆ ಆ ಥರ ಎಷ್ಟಿದೆ ಅದರಲ್ಲಿ ಮಣ್ಣಿನಲ್ಲಿ ಅಂತ ಒಂದು ಗೊತ್ತಾಗುತ್ತೆ ಅದರಲ್ಲಿ. ಆಮೇಲೆ ಸಾವಯವ ಇಂಗಾಲ, ಆರ್ಗ್ಯಾನಿಕ್ ಕಾರ್ಬನ್ ಎಷ್ಟು ಪರ್ಸೆಂಟೇಜ್ ಇದೆ. ನಾವು ಹೇಳ್ತೀವಿ ಮೊದಲಿಂದ ನಮ್ಮ 2% ಇತ್ತು, 1% ಬಂತು ನೆಕ್ಸ್ಟು, ಆಮೇಲೆ 0.5%ಗೆ ಬಂದು ಈ ಮಣ್ಣಲ್ಲಿ ಈಗ 0.2-0.3% ಬಂದು ನಿಂತಿದೆ. ನಾವು ಭತ್ತದ ಬೆಳೆಯುವಂಥ ಮಣ್ಣಿನ ಒಂದು ಪರೀಕ್ಷೆ ಮಾಡ್ತೀವಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ. ಸೊ ಅದರದ್ದು ಓಲ್ ರಿಪೋರ್ಟು ಇದೇ ರೇಂಜಲ್ಲೇ ಇರುತ್ತೆ, 0.2-0.3% ಆಫ್ ಆರ್ಗ್ಯಾನಿಕ್ ಕಾರ್ಬನ್ ಇರ್ತದೆ ಮಣ್ಣಿನ ಪರೀಕ್ಷೆ ಮಾಡಿದಾಗ. ಇದು ತುಂಬ ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ಯಾಕೆ ಇದು ಕಡಿಮೆ ಆಗ್ತಾ ಇದೆ ಅಂದರೆ, ನಮ್ಮ ಹಳೆಕರು ಹಳೆಯ ಒಂದು ಬೇಸಾಯ ಪದ್ಧತಿಯಲ್ಲಿ ಸಾವಯವ ಗೊಬ್ಬರನ ಯಥೇಚ್ಛವಾಗಿ ಬತ್ತು ಕೊಡ್ತಾಯಿದ್ರು. ಯಾಕಂದ್ರೆ ರಾಸಾಯನಿಕ ಗೊಬ್ಬರಗಳು ಇರಲಾರ್ದು ಮುಂಚೆನೆ ಬೆಳೀತಾ ಇದ್ದಿದ್ದ ಪದ್ಧತಿ ನೋಡಿದಾಗ ನಾವು ಎಲ್ಲಾನು ಸಾವಯವದ ಗೊಬ್ಬರಗಳನ್ನೇ ಕೊಡ್ತಿದ್ರು. ತಿಪ್ಪೆ ಗೊಬ್ಬರ ಆಗಿರ್ಬೋದು, ಹಸಿರೆಲೆ ಗೊಬ್ಬರಗಳು, ಈಗ ಚಂಬೆ, ಸೆಣಬು, ಬೇರೆ ಥರದ್ದು ಮರದ ಎಲೆಗಳು, ಅವನ್ನೆಲ್ಲ ತಂದು ಮಗ್ಗಿಸ್ತಿದ್ರು. ಭೂಮಿಗೆಲ್ಲ ಹಾಕ್ಬಿಟ್ಟು ಕಳಿಸ್ಬಿಟ್ಟು ಮಗ್ಗಿಸ್ತಿದ್ರು ಅದನ್ನೆಲ್ಲ. ಅದು ಒಳ್ಳೆಯ ಒಂದು ಗೊಬ್ಬರ ಆಗ್ತಿತ್ತು. ಇತ್ತೀಚಿನ ದಿನಮಾನಗಳಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ಭತ್ತದ ಬೇಸಾಯ ಅಂತಂದರೆ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿನೇ ಬೆಳೀಬೇಕು ಅನ್ನೋ ಒಂದು ಮನಸ್ಥಿತಿಗೆ ನಮ್ಮ ರೈತ ಬಾಂಧವರು ಬಂದಿರೋದ್ರಿಂದ ಅಲ್ಲಿ ಏನು ನಾವು ಸಾವಯವ ಇಂಗಾಲದ ಒಂದು ಅಂಶ ಮಣ್ಣಿನಲ್ಲಿ ಕಡಿಮೆ ಆಗ್ತದೆ ಭತ್ತ ಬೆಳೆಯುವಂಥ ಪ್ರದೇಶದಲ್ಲಿ. ಬಹುಶಃ ಮಣ್ಣಿನ ಗುಣ ಕೂಡ ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದೆಯಾ ಅಂತ ಹಾಗೆ ಅದು ಕ್ರಷ್ಟ್ ಆಗ್ತಾ ಇದೆ ಸರ್. ಈಗ ನೀವು ಆರ್ಗ್ಯಾನಿಕ್ ಕಾರ್ಬನ್ ಇರೋವಂಥದ್ದನ್ನ ಮಣ್ಣನ್ನ ಒಂದು ನೀವು ಹಿಡಿದಾಗ ಅದು ಲೈಟ್ ವೇಟ್ ಬರುತ್ತದೆ, ಅದರದ್ದು ಸಾಂದ್ರತೆ ಕಡಿಮೆ ಇರ್ತದೆ. ಆರ್ಗ್ಯಾನಿಕ್ ಸಾವಯವ ಇಂಗಾಲ ಎಷ್ಟು ಜಾಸ್ತಿ ಸೇರ್ಕೊಂತ ಹೋಗುತ್ತೆ ಮಣ್ಣಿನಲ್ಲಿ, ಅದು ಹಗುರವಾಗುತ್ತೆ ಮಣ್ಣು. ಅದು ಹಗುರವಾಗೋದು ಅಂತಂದರೆ ನೀರನ್ನ ಚೆನ್ನಾಗಿ ಹಿಡಿದಿಟ್ಕೊಂತದೆ, ಮತ್ತು ಗಾಳಿ ಆಡೋಕೆ ಒಂದು ಅಂಶ ಇರ್ತದೆ, ಅಲ್ಲಿ ಸೂಕ್ಷ್ಮಾಣು ಜೀವಿಗಳ ಆ್ಯಕ್ಟಿವಿಟಿ ಚೆನ್ನಾಗಿರ್ತದೆ. ಹಾಗಾಗಿರೋದ್ರಿಂದ ಪೋಷಕಾಂಶಗಳು ಲಭ್ಯತೆಯೂ ಚೆನ್ನಾಗಿರುತ್ತೆ ಗಿಡಗಳಿಗೆ, ಆ ಒಂದು ಆ್ಯಕ್ಟಿವಿಟಿ ನಡೆಯುತ್ತೆ. ಬಟ್ ಯಾವಾಗ ನಾವು ಕೊಟ್ಟಿಗೆ ಗೊಬ್ಬರ ಅವೆಲ್ಲ ಬಿಟ್ಬಿಡ್ತೀವಿ, ಸಾವಯವ ಗೊಬ್ಬರದ ಮೂಲಗಳು ಏನಿದ್ದಾವೆ ಅವೆಲ್ಲಾನು ಬಿಟ್ಟಾಗ ಏನಾಗುತ್ತೆ, ಎಲ್ಲೋ ಮಣ್ಣು ಕ್ರಷ್ಟ್ ಆಗುತ್ತೆ. ಕ್ರಷ್ಟ್ ಅಂದರೆ ಗಟ್ಟಿಯಾಗ ಸ್ಟಾರ್ಟ್ ಆಗುತ್ತೆ. ಎಲ್ಲೋ ನೀವು ನಾವು ಭತ್ತ ಬೀಳುವಂಥ ಉಳುಮೆ ಮಾಡುವಂಥ ಪ್ರದೇಶ ನೋಡ್ತಿರ್ಬೋದು, ತುಂಬ ಎಲ್ಲ ಉಳುಮೆ ಕಲ್ಟಿವೇಟ್ರಿಂದ ಮಾಡುವಾಗ ಎಂಟೆ ಎಂಟೆ ಎಲ್ಲ ಮೇಲೆ ಬರ್ತದೆ, ತುಂಬ ಗಟ್ಟಿ ಇರ್ತದೆ. ಸೊ ಹಾಗಾಗಿ ಮಣ್ಣು ತುಂಬ ಗಟ್ಟಿಯಾದಾಗ ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳ ಒಂದು ಆ್ಯಕ್ಟಿವಿಟಿ, ಆಮೇಲೆ ಮಣ್ಣಿನ ಸಾಂದ್ರತೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅದರದ್ದು ಒಂದು ಫಲವತ್ತತೆ ಇರೋದಿಲ್ಲ. ಹಾಗಾಗಿ ನಮ್ಮ ರೈತ ಬಾಂಧವ್ರಿಗೆ ಏನು ಹೇಳ್ತೀವಿ ಅಂತಂದರೆ, ಕೊಟ್ಟಿಗೆ ಗೊಬ್ಬರ ಆದಷ್ಟು ಬಳಸಿ. ಈಗ 4 ಟನ್ನು ಪ್ರತಿ ಎಕರೆಗೆ ಬಳಸಬೇಕು ಅಂತ ರೆಕಮೆಂಡೇಷನ್ ಇದೆ. 4 ಟನ್ನು ಕೊಟ್ಟಿಗೆ ಗೊಬ್ಬರ. ಈಗ ಅದರದ್ದು ರೈತರು ಸಮಸ್ಯೆ ಅವ್ರು ಹೇಳ್ಕೊಂತಾರೆ, ಹಸುಗಳು ಇಲ್ಲ, ಹಸುಗಳ ಸಂಖ್ಯೆ ಕಮ್ಮಿ ಆಯಿತು, ಮನೆಯಲ್ಲಿ ಯಾರೂ ನೋಡ್ಕೊಳ್ಳೋರಿಲ್ಲ ಅಂತ ಹೇಳ್ಬಿಟ್ಟು. ಸೊ ಆಲ್ಟರ್ನೇಟಿವ್ ಬೇರೆ ಒಂದು ವಿಧಾನವೂ ಇದೆ, ನೀವು ಹಸಿರೆಲೆ ಗೊಬ್ಬರಗಳನ್ನು ಬೆಳೆಯೋಕೆ ಅವಕಾಶ ಇದೆ. ನಿಮಗೆ ಕೊಟ್ಟಿಗೆ ಗೊಬ್ಬರ ಹಾಕೋಕ್ಕಾಗಲ್ಲ ಅಂತಂದುಬಿಟ್ಟು ಬಿಡೋದಲ್ಲ. ಹಸಿರೆಲೆ ಗೊಬ್ಬರ ಅಂತಂದರೆ ಈಗ ನಾನು ಹೇಳಿದೆ, ಸೆಣಬು ಹೇಳಿದೆ, ದ್ಯಾಂಚ ಹೇಳಿದೆ, ಮತ್ತು ಅಲಸಂದೆ ಅಂತ ಬರುತ್ತೆ. ಒಂದು ಎಕರೆಗೆ ಒಂದು 15-20 ಕೆಜಿ ಸೆಣಬು ಅಥವಾ ಡ್ಯಾಂಚನ ಪ್ರತಿ ಎಕರೆಗೆ ನೀವು, ಮೊದಲನೇ ಮಳೆ ಅಂತ ಹೇಳ್ತೀವಿ ಮಾರ್ಚು ಆ ತಿಂಗಳಲ್ಲಿ ಬರುತ್ತೆ. ನೀವು ಬೇಸಿಗೆ ಒಂದು ಉಳುಮೆ ಮಾಡಿಕೊಂಡು ಒಂದು ಮಳೆ, ಒಂದು ಅಥವಾ 2 ಮಳೆ ಆದ ತಕ್ಷಣವೇ ಎರಚಿಬಿಟ್ನಪ್ಪ ಅಂದರೆ ನಿಮಗೆ ಅವಕಾಶ ಇದೆ ಹಸಿರೆಲೆ ಗೊಬ್ಬರಗಳು ಬೆಳೆಯೋಕ್ಕೆ. ನೀವು ಈಗ ಮುಂಗಾರಲ್ಲಿ ನೀವು ಸ್ಟಾರ್ಟ್ ಮಾಡ್ತೀವಿ, ನೆಕ್ಸ್ಟ್ ಮುಂಗಾರಲ್ಲಿ ನಾವು ಈಗ ಬೆಳೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಬೇಸಿಗೆ ಉಳುಮೆ ಮಾಡಿಕೊಂಡು ಹಸಿರೆಲೆ ಗೊಬ್ಬರ, ಈಗ ಡಯಾಂಚ, ಸೆಣಬು, ಈ ಥರದ್ದು ಗ್ಲಿರಿಸಿಡಿಯಾ ಈ ಥರದ್ದು ಹಸಿರೆಲೆ ಗೊಬ್ಬರಗಳನ್ನ ನಾವು ಮಣ್ಣಿಗೆ ಸೇರಿಸಿದ್ನಪ್ಪ ಅಂದರೆ ಬೆಳೆದು ಅದು ಹೂವು ಆಡೋ ಹಂತದಲ್ಲಿ ಒಂದು 50-55 ದಿನಕ್ಕೆಲ್ಲ ಸೆಣಬು ಮತ್ತು ಡಯಾಂಚ ಬಂದುಬಿಡುತ್ತೆ, ಹೂ ಬಂದುಬಿಡುತ್ತೆ. ಆದರೆ ಆ ಟೈಮಲ್ಲಿ ನೀರು ಬಿಟ್ಟಾದರೂ, ಇಲ್ಲಾಂದರೆ ಮಳೆ ಚೆನ್ನಾಗಾದಾಗ ಅದನ್ನ ರೋಟಾವೇಟ್ರ್ ಹೊಡಿಸ್ಬಿಟ್ಟು ಮಗಚ್ಬಿಟ್ಟು ಭೂಮಿಗೆ ಹಾಕಿದರೆ ಅದು ಚೆನ್ನಾಗಿ ಕೊಳತು ಗೊಬ್ಬರ ಆಗುತ್ತೆ. ಆ ನಂತರದಲ್ಲಿ ನಾವು ನಾಟಿ ಮಾಡಿದ್ದಾಯ್ತಾನು ಒಳ್ಳೆಯದು, ಒಂದು ಇಳುವರಿನೂ ನಾವು ನಿರೀಕ್ಷೆ ಮಾಡ್ಬೋದು. ಇಲ್ಲ, ಅದು ಆಗ್ತಾ ಇಲ್ಲ ಅಂತನಪ್ಪ ಅಂದರೆ ಬೇಸಿಗೆ ಬೆಳೆನ ನಮ್ಮ ಭತ್ತ ಬೆಳೆಯುವಂಥ ರೈತರು ದ್ವಿದಳ ಧಾನ್ಯಗಳಿಗೆ ಬೆಳೆಯೋಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಳ್ತಾರೆ. ಯಾಕಂದರೆ ಈಗೇನು ಮಾಡ್ತಾ ಇದ್ದಾರೆ, ಮುಂಗಾರಲ್ಲೂ ಬೆತ್ತ ಬೆಳೀತಾ ಇದ್ದಾರೆ, ಬೇಸಿಗೆಯಲ್ಲೂ ನೆಕ್ಸ್ಟ್ ಭತ್ತಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿರೋದ್ರಿಂದ ಏನಾಗುತ್ತೆ, ಆ್ಯಕ್ಚುಲಿ ಬೇಸಿಗೆಯಲ್ಲಿ ಏನಾಗುತ್ತೆ ಅಂತಂದರೆ ನೀರನ್ನು ಲಭ್ಯತೆಯೂ ಕಡಿಮೆ ಇರುತ್ತೆ, ಕಾಲುವೆ ನೀರಲ್ಲೂ ಲಭ್ಯತೆ ಕಡಿಮೆ ಇರುತ್ತೆ. ಅವರು ಹೇಳ್ತಾರೆ ಆ್ಯಸ್ ಪರ್ ಗೌರ್ಮೆಂಟ್ ಇದು ನೀವು ಬೇರೆ ಬೆಳೆಗಳನ್ನ ದ್ವಿದಳ ಧಾನ್ಯಗಳನ್ನೇ ಹಾಕ್ಕೊಳ್ಳಿ ಅಂತ. ಅದು ಒಂದು ರೀತಿಯಲ್ಲಿ ಉತ್ತಮದ್ದೆ, ಯಾಕಂದರೆ ಒಂದು ಕಡಿಮೆ ನೀರಿದ್ದಾಗ ಇನ್ ಕೇಸ್ ನೀರೇ ಸಿಗಲಿಲ್ಲ ಕೊನೆ ಹಂತದಲ್ಲಿ ಕಾಳು ಕಟ್ಟೋ ಹಂತದಲ್ಲಿ ಹೂವಿನ ಇಟ್ಕೊಂಡು ಎಲ್ಲ ಮಣ್ಣಿನ ಸಮ ಮಟ್ಟಕ್ಕೆ ಮಾಡ್ಕೊಳಕ್ಕೆ ಒಂದು ಇದು ಮಾಡ್ತೀವಿ, ಹಲಬೆ ಅಂತಂತ ಹೇಳ್ತೀವಿ. ಹಲಬೆ ಒಂದು ಇತ್ತೀಚಿನ ದಿನಮಾನಗಳಲ್ಲಿ ಕಡಿಮೆ ಆಗ್ತದೆ, ಯಾಕಂದರೆ ಎಲ್ಲ ರೈತರು ಒಂದೇ ಸರಿಗೆ ನಾಟಿಗೆ ಬಂದಾಗ ಯಾರ ಕಡೆಯೂ ಜಾಸ್ತಿ ಏರುಗಳಿಲ್ಲ, ಏರುಗಳ ಸಮಸ್ಯೆ ಆಗಿರೋದ್ರಿಂದ ಹಲಬೆ ಹೊಡೆಯೋದೂ ಕಡಿಮೆ ಆಗ್ತಾ ಇದೆ. ಸೊ ಆ ಒಂದು ಸ್ಥಿತಿಯಲ್ಲಿದ್ದಾಗ ನಾವು ರೋಟ್ರಿ ಅಂತ ಬಂದಿದ್ದೀಗ, ಹ್ಯಾಂಡ್ ರೋಟ್ರಿ ಇದೆ, ದೊಡ್ಡ ಟ್ಯಾಕ್ಟರ್ ರೋಟ್ರಿನೂ ಬಂದಿದೆ. ಸೊ ಅದು ಎರಡನೇದು ಕಲ್ಟಿವೇಟ್ರಿಂದ ಕೆಸರು ಗದ್ದೆ ಉಳುಮೆ ಆದ ತಕ್ಷಣವೇ ನೀವು ಮೂರನೇ ರೌಂಡಿಗೆ ನೀವು ಏನು ಮಾಡಬೇಕು, ನಾಟಿ ಮಾಡೋ ಮುಂಚೆನೆ ಏನು ಮಾಡಬೇಕು ಅಂತಂದರೆ ಈ ರೋಟೋವೇಟ್ರ್ ಹೊಡೆದಪ್ಪ ಅಂದರೆ ತಕ್ಕ ಮಟ್ಟಿಗೆ ಎಲ್ಲನೂ ಸಮವಾಗಿ ಆಗುತ್ತೆ, ನೀರು ಒಂದೇ ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ನಿಲ್ಲಲ್ಲ, ಒಂದು ದಿನ್ನೇ ಒಂದು ಹಳ್ಳ ಆಗಲ್ಲ. ಸೊ ಆ ಥರದಲ್ಲಿ ಮಾಡ್ಕೋಬೇಕು. ಅಷ್ಟು ಚಿಕ್ಕ ಪುಟ್ಟು ಅಲ್ಲೆಲ್ಲೂ ಇತ್ತಂದರೆ ಒಂದು ಆಳನ್ನ ತಗೊಂಡು ಸರಿಪಡಿಸ್ಕೋಬೋದು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸಮಸ್ಯೆನೂ ಬರ್ತಾ ಇದ್ದವು ಮಧ್ಯದಲ್ಲಿ ಈ ಅಲ್ಬೆ ಓಡಿಸೋಕ್ಕಾಗಲ್ಲ, ಯಾ ಸಿಗಲ್ಲ ಅಂತೇಳ್ಬಿಟ್ಟು ಆ ಥರದ್ದೆಲ್ಲ ಕಂಪ್ಲೇಂಟ್ಸ್ ಇದ್ದಾವೆ. ಸೊ ಹಾಗಿದ್ದಾಗ ಈ ಥರ ಒಂದು ಪದ್ಧತಿನ ಮಾಡಿಕೊಂಡು ಸರಿಯಾಗಿ ಉಳುಮೆ ಮಾಡಿ ಗದ್ದೆನ ಸರಿಯಾಗಿ ಕೊಳಿಸ್ಬೇಕು. ಈಗ ತರಾತುರಿಯಲ್ಲಿ ಕಾಲುವೆಯಲ್ಲಿ ನೀರು ಬಂದಿದೆ ಅಂತೇಳ್ಬಿಟ್ಟು ಒಂದಿನ ಉಳುಮೆ ಮಾಡಿ ಎರಡು ಮೂರನೇ ದಿನಕ್ಕೆ ಇನ್ನೊಂದು ಉಳುಮೆ ಮಾಡಿ ಕೆಸರು ಉಳುಮೆ ಮಾಡಿ ನೆಕ್ಸ್ಟ್ ಇನ್ನೊಂದು ಮೂರು ದಿನಕ್ಕೆ ನಾಟಿಗೆ ಹೋಗ್ಬಿಟ್ರೆ ಅಲ್ಲಿ ಕಳೆಗಳು ಸಾಯಲ್ಲ, ಅದೇ ಕಳೆಗಳು ಪುನರಾವರ್ತನೆ ಆಗಿ ಜಾಸ್ತಿ ಬರ್ತವೆ. ಕಳೆಗಳು ಜಾಸ್ತಿ ಬಂದರೆ ಇಳುವರಿ ಮೇಲೆ ತುಂಬ ಪರಿಣಾಮ ಆಗುತ್ತೆ. ಇದನ್ನೆಲ್ಲ ನಾವು ಕ್ಷೇತ್ರ ಅವರ ಭೇಟಿಯಿಂದ ನಾವು ಸುಮಾರು ಒಂದು ಕಂಡುಕೊಂಡಿದ್ದು. ಸೊ ಹಾಗಾಗಿ ರೈತರು ಸಾಧ್ಯವಾದಷ್ಟು ಒಂದು 15 ದಿನದ ತನಕೂ ಚೆನ್ನಾಗಿ ಗದ್ದೆನ ಕಳಿಸ್ಬಿಟ್ಟು ನಾಟಿ ಹಾಕಿದರೆ ನಿಮಗೆ ಕಳೆ ಮುಂದೆ ಬರುವಂಥ ಕಳೆಗಳ ಇದೂ ಕಡಿಮೆ ಇರ್ತದೆ. ಹಾಗಾಗಿ ಇಲ್ಲಿ ಭೂಮಿ ತಯಾರಿನ ತುಂಬ ಒಂದು ಮಣ್ಣಿನ ನಿರ್ವಹಣೆ ಮತ್ತು ಭೂಮಿ ತಯಾರಿನೂ ಈ ಥರ ಮಾಡ್ಕೊಂಡಾಗೆ ಭತ್ತನ ನಾವು ಹೆಚ್ಚಿನ ಒಂದು ಇದರಲ್ಲಿ ಸುಧಾರಿತ ಪದ್ಧತಿಯಲ್ಲಿ ಬೆಳೆಯಬಹುದಾಗಿದೆ. ಕೇಳುಗರೆ, ಜೂನ್ 12 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಭತ್ತದ ಬೇಸಾಯವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ನಾಗನಹಳ್ಳಿಯ ವಿಸ್ತರಣಾ ಶಿಕ್ಷಣ ಘಟಕದ ಮುಂದಾಳು ಡಾ ಸಿ ರಾಮಚಂದ್ರ ಮತ್ತು ರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಆರ್ ಎನ್ ಪುಷ್ಪ. ಕರೆ ಮಾಡಲು ನಮ್ಮ ಸಂಪರ್ಕ ಸಂಖ್ಯೆಗಳು 251252582 ಮತ್ತೊಂದು 251508 ಮೈಸೂರಿನ ಎಸ್ಟಿಡಿ ಕೋಡ್ 0821. ಮರೆಯದಿರಿ, ಜೂನ್ 12 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಭತ್ತದ ಬೇಸಾಯವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಶಾಮರಾಜವರೇ, ಈಗ ಇಷ್ಟೊತ್ತು ಮಣ್ಣಿನ ನಿರ್ವಹಣೆ ಬಗ್ಗೆ ಮಾತಾಡಿದ್ದೀವಿ, ಹೇಗೆ ತಯಾರಿ ಮಾಡ್ಕೊಳ್ಬೇಕು, ಹೇಗೆಲ್ಲ ಅದನ್ನು ಬಳಸ್ಕೊಳ್ಬಹುದು ಅಂಥೇಳಿ. ಈಗ ಸಾಮಾನ್ಯವಾಗಿ ಬಹಳ ಮುಖ್ಯವಾಗಿ ನಾವು ಗಮನಿಸೋದಾದರೆ ಈ ಹಿಂದೆ ಆದರೆ ಪಾರಂಪರಿಕ ಪದ್ಧತಿಯಲ್ಲಿ ಒಂದೇ ಮಾದರಿಯ ಪದ್ಧತಿ ಇತ್ತು ಬಿತ್ತನೆಗೆ. ಹೌದು ಸರ್. ಈಗ ವಿವಿಧ ಮಾದರಿಯ ಬಿತ್ತನೆ ಕ್ರಮಗಳು ಬಂದಿದ್ದಾವೆ. ಯಾವ್ಯಾವ ಕ್ರಮಗಳನ್ನ ನಾವು ಈಗ ಅಳವಡಿಸ್ಕೊಳ್ತಾ ಇದ್ದೀವಿ? ಈಗ ಸರ್, ಈಗ ಏನು ಆಗಿದೆ ಅಂದರೆ ಭತ್ತವನ್ನು ಹಲವಾರು ಪದ್ಧತಿಯಲ್ಲಿ ಬೆಳೀತಾ ಇದ್ದಾರೆ. ಭತ್ತವನ್ನು ನೇರವಾಗಿ ಬಿತ್ತನೆ ಮಾಡುವಂಥದ್ದು, ಭತ್ತದ ನೇರ ಬಿತ್ತನೆ ಅಂತಂದರೆ ಬೀಜನೇ ಡೈರೆಕ್ಟ್ ಆಗಿ ಬಿತ್ತನೆ ಮಾಡುವಂಥದ್ದು. ಅದು ನಾವು ಮಳೆ ಆಶ್ರಯದಲ್ಲಿ ಅಂತ ಹೇಳಿದ್ವಲ್ಲ, ಅದು ಕೂರಿಗೆಯಿಂದ ಬಿತ್ತನೆ ಮಾಡ್ತಾರೆ. ಅಲ್ಲಿ ಕೂರಿಗೆಯನ್ನು ಬಳಸಿಬಿಟ್ಟು ನೇರವಾಗಿ ಬಿತ್ತನೆ ಮಾಡುವಂಥದ್ದು. ಅದು ಡ್ರೈ ಸಾಯ್ಲಲ್ಲಿ ಅಂದರೆ ಒಣ ಜಮೀನು ಇರುತ್ತೆ, ಒಣ ಜಮೀನಿಗೆ ಮಳೆ ಆಶ್ರಯದಲ್ಲಿ ಮಳೆ ಬಿದ್ದ ತಕ್ಷಣವೇ ಅದನ್ನೆಲ್ಲ ಉಳುಮೆ ಮಾಡಿಸಿ ಕೂರಿಗೆಯಿಂದ ಬಿತ್ತನೆ ಮಾಡುವಂಥದ್ದು. ಸೊ ಈ ಕೆಸರು ಪದ್ಧತಿಯಲ್ಲಿನೂ ರೈತರು ನೇರ ಬಿತ್ತನೆಯೂ ಮಾಡ್ತಾ ಇದ್ದಾರೆ. ಈ ನೇರ ಬಿತ್ತನೆಯ ಹಲವಾರು ಉಪಯೋಗಗಳಿದ್ದಾವೆ. ಅದನ್ನು ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ಸುಮಾರು ರೈತರಿಗೆ ಈ ಒಂದು ಪ್ರಾತ್ಯಕ್ಷಿಕೆಗಳನ್ನು ಕೈಗೊಂಡು ಮನವರಿಕೆನೂ ಮಾಡಿದ್ದೀವಿ. ಸೊ ಇದರಲ್ಲಿ ಏನಿದೆ ನೇರ ಬಿತ್ತನೆ ಅಂತಂದರೆ ಎರಡು ಪದ್ಧತಿ. ಒಂದು ಡ್ರಮ್ ಸೀಡರ್ ಅಂತ ಬರುತ್ತೆ, ಡ್ರಮ್ ಸೀಡರ್ ಅಂದರೆ ಸಾಲು ಪದ್ಧತಿಯಲ್ಲಿ ಬಿತ್ತನೆಯನ್ನು ಮಾಡುವಂಥದ್ದು. ಇನ್ನೊಂದು ಎರಚುವಂಥದ್ದು, ಬೀಜನೇ ಮೊಳಕೆ ಕಟ್ಸಿಬಿಟ್ಟು ಎರಚುವಂಥದ್ದು. ಸೊ ಅದೊಂದು ಪದ್ಧತಿ. ಮತ್ತು ಶ್ರೀ ಪದ್ಧತಿ ಅಂತ ಹೇಳ್ತೀವಿ, ಶ್ರೀ ಪದ್ಧತಿಯಲ್ಲಿ ನಾಟಿ ಅಂತ. ಶ್ರೀ ಪದ್ಧತಿಯಲ್ಲಿ ನಾಟಿ ಅಂತಂದಪ್ಪ ಅಂದರೆ ಸಾಲ್ ನಾಟಿ ಮಾಡುವಂಥದ್ದು, ಅಗಲವಾದ ಅಂತರದಲ್ಲಿ ಮಾಡುವಂಥದ್ದು, ಅದಕ್ಕೆ ಅಂದರೆ ತುಂಬ ಯಂಗ್ ಸೀಡ್ಲಿಂಗ್ಸ್ಗಳನ್ನ ಬಳಸುವಂಥದ್ದು, ಒಂದು 15-20 ದಿನದ ಒಂದು ಸಸಿಗಳನ್ನ ನಾಟಿ ಮೊಳಕೆ ಹೊಡೆದಂಥ ಸಸಿಗಳನ್ನ ಬಳಸುವಂಥದ್ದು. ಮತ್ತು ಒಂದು ಪೈರ್ ನಾಟಿ, ಒಂದೇ ಸಿಂಗಲ್ ಸೀಡ್ಲಿಂಗ್ನ ನಾಟಿ ಮಾಡುವಂಥದ್ದು ಶ್ರೀ ಪದ್ಧತಿಯಲ್ಲಿ. ಮತ್ತು ಅದೊಂದು ಪದ್ಧತಿ. ಈಗ ಮಷಿನ್ ನಾಟಿ ಅಂತಲೂ ಬಂದಿದೆ, ಈಗ ಕೂಲಿ ಆಳುಗಳು ಕೊರತೆ ಆಗ್ತಾ ಇದೆ, ನಾಟಿ ಕೂಲಿ ಆಳುಗಳು ಕೊರತೆ ಆಗ್ತಾ ಇರೋದ್ರಿಂದ ಮಷಿನ್ನ ಬಳಸಿಬಿಟ್ಟು ನಾವು ಒಂದು ಟ್ರೇ ನರ್ಸರಿ ಅಂತ ಮಾಡ್ಕೊಂಡು ಟ್ರೇ ಪದ್ಧತಿಯಲ್ಲಿ ಸಸಿಗಳನ್ನ ಬೆಳೆಸುವಂಥದ್ದು. ಒಂದು ಎಕರೆಗೆ 1-80 ಟ್ರೇ ಬೇಕಾಗುತ್ತೆ ಚಿಕ್ಕ ಚಿಕ್ಕದು, ಅದು ಭತ್ತಕ್ಕಂತಲೇ ಸಪ್ರೇಟ್ ಟ್ರೇ ಬರುತ್ತೆ. ಸೊ ಅದು ಒಂದು 80 ಟ್ರೇ ಬೇಕಾಗುತ್ತೆ. ಅದರಲ್ಲಿ ನಾವು ಸಸಿಗಳನ್ನ ಒಂದು 20 ದಿನದ ಸಸಿಗಳನ್ನ ಬೆಳೆಸಿಬಿಟ್ಟು 20 ದಿನದ ಸಸಿನ ಒಂದು ಈ ಥರ ಕೇಕ್ ಇದ್ರ ಥರ ಬರುತ್ತೆ, ಪ್ಲೇಟ್ ಥರದಲ್ಲಿ, ಅದರದ್ದು ಮ್ಯಾಟ್ ಅಂತೀವಿ, ಮ್ಯಾಟ್ ನರ್ಸರಿ ಅಂತೀವಿ ಆ್ಯಕ್ಚುಲಿ. ಅದನ್ನು ಈ ಥರ ಮಣ್ಣಿನ ಜೊತೆನೆ ಎತ್ಕೊಂಡು ಆ ಒಂದು ಮಷಿನ್ಗೆ ಹಿಂದ್ಗಡೆ ಇರುತ್ತೆ, ಅದಕ್ಕೆ ಕೊಟ್ಟನಪ್ಪ ಅಂದರೆ ಅದು ನಾಟಿ ಮಾಡ್ತಾ ಹೋಗುತ್ತೆ, ಸರಿಯಾದ ಅಂತರದಲ್ಲಿ ನಾಟಿ ಆಗುತ್ತೆ, ಸರಿಯಾದ ಸಾಲಲ್ಲಿ ನಾಟಿ ಆಗುತ್ತೆ. ಸೊ ಅದು ಒಂದು ಉತ್ತಮ ಪದ್ಧತಿ, ಒಳ್ಳೆಯ ಪದ್ಧತಿ. ಬಟ್ ಏನು ಅಂತಂದರೆ ಅದರದೇ ಆದಂಥ ಒಂದು ಲ್ಯಾಕುನಾಸ್ ಇದ್ದಾವೆ, ಅದಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದ್ದಾವೆ. ಸೊ ಎಲ್ಲ ಜಮೀನಿಗೆ ಶೂಟ್ ಆಗಲ್ಲ, ಅದು ಡ್ರೈವರ್ ಸಿಗಲ್ಲ, ಅದರದ್ದು ಮಷಿನ್ಗೆ

ಹತ್ತು 15 ದಿನದ ತನಕ ಬರೋ ತನಕ ತೆಳುವಾಗಿ ನೀರು ಕೊಡ್ತಾ ಬರಬೇಕು. 10-15 ದಿನ ಆದಮೇಲೆ ಅದು ಮೊಳಕೆ ಬಂದು ಒಂದು 3-4 ಇಂಚು ಬೆಳೆದಾಗ ಆಮೇಲೆ ನೀರು ನಾರ್ಮಲಾಗಿ ನೀರು ಕೊಟ್ಟರು ನಡೆಯುತ್ತೆ. ಸೊ ಅದಕ್ಕೂ ಮುಂಚೆ ಏನು ಅಂತಂದರೆ ಕಳೆ ಬರಲಾರ್ದಂಗೆ ಒಂದು ಕಳೆನಾಶಕನೂ ಬಳಸ್ಬೋದು. ಈಗ ಪೈರೋಜೋಸಲ್ಫರನ್ ಅಂತಿದೆ, ಅದು 1 ಗ್ರಾಂ 1 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿ ಸಿಂಪರಣೆ ಮಾಡಬೇಕು. ಆ ಸಿಂಪರಣೆ ಮಾಡುವಾಗ ತೇವ ಇರಬೇಕು, ಆದರೆ ನೀರು ನಿಂತಿರಬಾರದು ಜಮೀನಲ್ಲಿ. ಸೊ ಆ ಥರದ್ದು ಒಂದು ಕಳೆನಾಶಕ 3-5 ದಿನಕ್ಕೆ ಬಿತ್ತನೆ ಆದ 3-5 ದಿನಕ್ಕೆ ಮಾಡಿದರೆ ಕಳೆಗಳು ಕಂಟ್ರೋಲ್ ಆಗುತ್ತೆ. ಇದು ಉದಯಪೂರ್ವಕ ಕಳೆನಾಶಕ ಅಂದರೆ ಬಿತ್ತಿ ಇದು ನಂತರನೇ ಕಳೆಗಳು ಬರಲಾದಕ್ಕೆ ಮುಂಚೆನೇ ಕಂಟ್ರೋಲ್ ಮಾಡುವಂಥದ್ದು ಉದಯಪೂರ್ವಕ ಕಳೆನಾಶಕ ಅಂತ. ಉದಯ ನಂತರದ ಕಳೆನಾಶಕ ಅಂತಿದೆ ಅಂದರೆ ಉದಯೋತ್ತರ ಅಂದರೆ ಕಳೆಗಳು ಹುಟ್ಟಿ ಆದಮೇಲೆ ಕಂಟ್ರೋಲ್ ಮಾಡುವಂಥ ಕಳೆನಾಶಕಕ್ಕೆ ಉದಯೋತ್ತರ ಕಳೆನಾಶಕ ಅಂತೀವಿ. ಸೊ ಅದು 10-12 ದಿನಕ್ಕೆ ಬಳಸುವಂಥ ಕಳೆನಾಶಕ. ಈಗ ಬಿತ್ತನೆ ಆಗಿ ಒಂದು 10-12 ದಿನ ಆಗಿದೆ, ಸಣ್ಣ ಸಣ್ಣದು ಒಂದು 2-3 ಎಲೆ ಕಳೆಗಳು ಬಂದಿರುತ್ತೆ. ಸೊ ಅಂಥದಕ್ಕೆಲ್ಲ ಭತ್ತದಲ್ಲಿ ನಮಗೆ ಬಿಸ್ಪರ್ಬಿಕ್ ಸೋಡಿಯಂ ಅಂತೇಳ್ಬಿಟ್ಟು ಒಂದು ಕಳೆನಾಶಕದ್ದು ಕೆಮಿಕಲ್ ನೇಮ್ ಅದರದ್ದು ರಾಸಾಯನಿಕ ಇದು. ಸೊ ಅದರದ್ದೆಲ್ಲ ಬಂದು ನಾಮಿನಿ ಗೋಲ್ಡ್ ಅಂತೇಳ್ಬಿಟ್ಟು ಎಲ್ಲ ಸಿಗುತ್ತೆ. ಅದು 1 ml ಪ್ರತಿ ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿ ನಾವು ಸಿಂಪರಣೆ ಮಾಡೋದ್ರಿಂದ ಅಲ್ಲೂ ನಾವು ಕಳೆನಾಶಕನ ನಂತರದಲ್ಲೂ ಮ್ಯಾನೇಜ್ ಮಾಡ್ಬೋದು. ಆ ಥರದಲ್ಲಿ ಮಾಡಿ ಸುಮಾರು ರೈತರು ಬೆಳೀತಾ ಇದ್ದಾರೆ ನೇರ ಇದರಲ್ಲಿ. ಇದಕ್ಕೆಲ್ಲ ನಮಗೆ ನರ್ಸರಿ ಸಸಿ ಮಡಿ ಬೇಕಾಗಿಲ್ಲ, ಬೀಜದ ಪ್ರಮಾಣ ಕಡಿಮೆ ಆಗುತ್ತೆ. ನಾವು ನಾರ್ಮಲ್ ಪದ್ಧತಿಯಲ್ಲಿ ಬೀಜನ ಒಂದು 20 ಕೆಜಿ ಬೇಕಾಗುತ್ತೆ, ನಾಟಿ ಸಸಿ ಮಡಿ ರೆಡಿ ಮಾಡೋಕ್ಕೆ 20 ಕೆಜಿ ಬೀಜ ಬೇಕಾಗುತ್ತೆ 1 ಎಕರೆಗೆ. ಒಂದು 0.5 ಗುಂಟಾದಲ್ಲಿ ಸಸಿ ಮಡಿ ರೆಡಿ ಮಾಡ್ತಾರೆ 1 ಎಕರೆಗೆ, ಅಂದರೆ ಇಟ್ಸ್ ಅಬೌಟ್ 50 m² ಆ ಒಂದು ಪ್ರದೇಶದಲ್ಲಿ ಸಸಿ ಮಡಿ ರೆಡಿ ಆಗೋಕ್ಕೆ ಇದಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಒಂದು ಬೀಜದ ಪ್ರಮಾಣವೂ ಕಡಿಮೆ ಆಗುತ್ತೆ, 8-10 ಕೆಜಿ ಸಾಕು ನೇರ ಬಿತ್ತನೆಯಲ್ಲಿ. ಅಲ್ಲಿ ನಾವು ಸಸಿ ಮಡಿ ತಯಾರಿಗೆ ಆದರೆ 20 ಕೆಜಿ ಬೇಕಾಗುತ್ತೆ. ನಾಟಿ ಆಳುಗಳು ಬೇಕಾಗಿಲ್ಲ, ನಾಟಿ ಆಳುಗಳು ಬೇಕಾಗಿಲ್ಲ, ಎಳೆಯಕ್ಕೆ ಒಬ್ಬ ಆಳಿದ್ರೆ ಸಾಕು. ಅಲ್ಲೇ ಆದರೆ ನಾಟಿ ಆಳುಗಳು ಬೇಕು, 1 ಎಕರೆಗೆ ಇಷ್ಟು ಅಂತ, ಒಂದು ದಿನಕ್ಕೆ ಇಷ್ಟು ನಾಟಿ ಆಳುಗಳು ಬೇಕಾಗುತ್ತೆ ಅಂತ ಒಂದು ಲೆಕ್ಕ ಇದೆ. ಸೊ ಹಾಗಾಗಿ ಇಲ್ಲಿ ನಾಟಿ ಆಳುಗಳು ಖರ್ಚು ಉಳಿಯುತ್ತೆ, ಸಸಿ ಮಡಿ ಖರ್ಚು ಉಳಿಯುತ್ತೆ, ಬೀಜದ ಪ್ರಮಾಣದಲ್ಲೂ ಕಡಿಮೆ ಆಗುತ್ತೆ. ಆಮೇಲೆ ಆ ಬೆಳೆಗೆ ನೀವು ನಾಟಿ ಮಾಡಿ ಬೆಳೆದಂಥ ಬೆಳೆಗೆ ಈ ಬೆಳೆಗೆ ಏನು ವ್ಯತ್ಯಾಸ ಆಗುತ್ತೆ ಅಂದರೆ ಇದು 10 ದಿನ ಮುಂಚೆ ಬರುತ್ತೆ ಬೇಗ. ಯಾಕಂದರೆ ನೀವು ಒಂದು ಪ್ರದೇಶದಿಂದ ಸಸಿ ಮಡಿ ಮಾಡಿ ಅಲ್ಲಿಂದ ಪೈರನ್ನ ಕಿತ್ತಿ ಮುಖ್ಯ ಭೂಮಿಗೆ ನಾಟಿ ಮಾಡುವಾಗ ಅಲ್ಲಿ ಬೇರ್ ಡ್ಯಾಮೇಜ್ ಆಗಿರುತ್ತೆ, ಆ ಹೊಸ ಮಣ್ಣಿಗೆ ಅದು ಬೇರು ಕೂರಬೇಕು ಅಂದರೆ ಇಟ್ ಟೇಕ್ಸ್ ಅಬೌಟ್ 10 ಡೇಸ್, ಅಂದರೆ 10 ದಿನ ಸಮಯ ತಗೊಳುತ್ತೆ. ಆ 10 ದಿನದ ಸಮಯ ಇಲ್ಲಿ ಉಳಿತಾಯ ಆಗುತ್ತೆ, 10 ದಿನ ಮುಂಚಿತವಾಗಿ ಬೆಳೆಯುತ್ತೆ. ಇದು ಏನು ಒಂಥರ ಲಾಭ ಅಂತಂದರೆ ನಮ್ಮ ರೈತರಿಗೆ, ಈ ಕೆಲವೊಮ್ಮೆ ನಮ್ಮ ಭಾಗದಲ್ಲೆಲ್ಲ ನೀರು ಸ್ವಲ್ಪ ಲೇಟ್ ಆಗಿಬಿಟ್ರು ಕಾಲುವೆಗೆ ಅಂತಂದರೆ ನಾಟಿನೂ ಲೇಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಈ ಥರ ಒಂದು ಪದ್ಧತಿಗಳನ್ನ ಅಳವಡಿಸೋದು ಒಂದು ಉತ್ತಮ ಆಗುತ್ತೆ. ಆಮೇಲೆ ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಆಗುತ್ತೆ, ಅಂದರೆ ಬೇಸಾಯದ ಖರ್ಚು ಅಂತ ಏನು ಹೇಳ್ತೀವಲ್ಲ ಭತ್ತದಲ್ಲಿ, ಅದನ್ನು ಕಡಿಮೆ ಮಾಡ್ಬೋದು. ಆಮೇಲೆ ಇಳುವರಿನೂ ಚೆನ್ನಾಗಿ ಬರುತ್ತೆ, ಒಂದು 10-15% ಹೆಚ್ಚಾಗಿ ಇಳುವರಿನೂ ಬರುತ್ತೆ. ಸೊ ಈ ಒಂದು ಪದ್ಧತಿಯನ್ನು ರೈತರು ಅನುಸರಿಸೋದು ಉತ್ತಮ ಅಂತ ನಾನು ಹೇಳ್ತೀನಿ. ಇತ್ತೀಚಿನ ದಿನಗಳಲ್ಲಿ ರೈತರು ಈ ಪದ್ಧತಿಯಲ್ಲಿ ಏನು ಸಮಸ್ಯೆ ಕಾಣ್ತಾ ಇದ್ದಾರೆ ಅಂದರೆ ನೀರಿನ ನಿರ್ವಹಣೆ ಅವ್ರಿಗೆ ಸರಿಯಾಗಿ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ ಒಂದು. ಆಮೇಲೆ ಹೆಚ್ಚಾಗಿ ಕಂಡು ಬರ್ತದ್ದು ಕಳೆಗಳ ನಿರ್ವಹಣೆ. ಕಳೆಗಳ ನಿರ್ವಹಣೆ ಸರಿಯಾದ ಸಮಯದಲ್ಲಿ ಸರಿಯಾದ ಡೋಸ್ ಸರಿಯಾದ ಔಷಧಿ ಸರಿಯಾಗಿ ವಿಧಾನದಲ್ಲಿ ಬಳಸಿದರೆ ಕಳೆಗಳು ಸುಲಭವಾಗಿ ನಿಯಂತ್ರಣ ಮಾಡ್ಬೋದು. ಒಂದು ನಾನು ಹೇಳಿದೆ ಬೇಸಿಗೆ ಹಂಗಾಮ್ನಲ್ಲಿ ಒಂದು ಉಳುಮೆ ಮಾಡುವಂಥದ್ದು, ಬೇಸಿಗೆ ಉಳುಮೆ ಮಾಡಿದರೆ ಅಲ್ಲಿ ಒಂದು 1/2 ಕಳೆಗಳು ಹೋಗ್ಬಿಡುತ್ತೆ. ಆಮೇಲೆ ಒಂದು ತುಂಬ ಕಳೆಗಳು ಬರ್ತಾ ಇದೆ ಅಂದರೆ ಜಮೀನಲ್ಲಿ ಸ್ಟೇಲ್ ಬೆಡ್ ಪದ್ಧತಿ ಅಂತೀವಿ, ಅಂದರೆ ನೀರನ್ನ ಬಿಟ್ಟು ಆಯಿಸ್ಕೊಂಡು ಕಳೆಗಳನ್ನ ಎಮರ್ಜ್ ಮಾಡೋಕೆ ಬಿಟ್ಟು ಆಮೇಲೆ ಅದನ್ನು ಕಲ್ಟಿವೇಟ್ ಮಾಡಿ ಅದನ್ನು ಕೊಳೆಸುವಂಥದ್ದು. ಅದೊಂದು 10-15 ದಿನ ಚೆನ್ನಾಗಿ ಕೊಳಿತಂದಪ್ಪ ಅಂದ್ರೆ ಅಲ್ಲೂ ಕಳೆಗಳು ನಿಯಂತ್ರಣ ನೀಟಾಗಿ ಮಾಡ್ಬೋದು. ತದನಂತರದಲ್ಲಿ ಆಗಲೂ ಕಳೆ ಬಂದಿದೆ ಅಂತಂದ್ರೆ ನಮಗೆ ಕಳೆನಾಶಕಗಳು ಇದಾವೆ ಉದಯಪೂರ್ವಕ. ನಾನು ಮೊದಲೇ ಹೇಳ್ದಂಗೆ ಉದಯಪೂರ್ವಕ ಇದೆ, ಉದಯೋತ್ತರ ಕಳೆನಾಶಕಗಳು ಇದಾವೆ. ಅದಲ್ಲದೆ ಈಗ ನಮಗೆ ಕೋನೋವಿಡರ್ ಅಂತ, ಈಗ ನಾವು ಸಾಲ್ ಬಿತ್ತನೆ ಆಗಿರ್ತೀವಿ, ಈಗ ನಾಟಿ ಆದರೆ ಅಲ್ಲೊಂದು ಎಲ್ಲ ಒಂದು ರ್ಯಾಂಡಮ್ ಆಗಿ ನಾಟಿ ಮಾಡ್ತಾರೆ, ಸರಿಯಾದ ಸಾಲ್ ಪದ್ಧತಿಯಲ್ಲಿ ನಾಟಿ ಆಗಲ್ಲ ನಮ್ಮದು. ಇತ್ತೀಚಿನ ದಿನಮಾನಗಳಲ್ಲಿ ಬೇರೆ ಉತ್ತರ ಕರ್ನಾಟಕದಿಂದ ಬರ್ತಾ ಇದ್ದಾರೆ ಕೆಲವೊಬ್ಬರು ರೈತ, ಅಂದರೆ ಇಲ್ಲಿ ಆಳುಗಳು ಕೊರತೆ ಆಗಿರೋದ್ರಿಂದ ನಾಟಿ ಆಳುಗಳನ್ನು ಅಲ್ಲಿಂದ ಬರ್ತಾ ಇರೋದ್ರಿಂದ ಅವರು ಸ್ವಲ್ಪ ಸಾಲ್ ಪದ್ಧತಿಯಲ್ಲೆಲ್ಲ ಆಗ್ತಾ ಇದ್ದಾರೆ ದಾರ ಎಲ್ಲ ಹಿಡ್ಕೊಂಡು. ಸೊ ಆ ಸಾಲ್ ಪದ್ಧತಿಯಲ್ಲಿ ಆತಪ್ಪ ಅಂದ್ರೆ ಕೋನೋ ಬಿಡೋರ್ನ ಮಧ್ಯ ಪಾಸ್ ಮಾಡ್ಕೊಂಡು

ಪ್ರತಿ ಭಾನುವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪಶುರಂಗ. ಆತ್ಮೀಯ ರೈತ ಬಾಂಧವರೇ, ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ತಮ್ಮೆಲ್ಲರಿಗೂ ನಮಸ್ಕಾರ. ಇದುವರೆಗೆ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿರಂಗ ಕಿಸಾನ್ವಾಣಿ ಪ್ರಸಾರವಾಯಿತು.